ಪ್ರಕರಣ, ಪ್ರಕರಣ ನಾಲ್ಕು, ಈ ಮೂರು ಪ್ರಕರಣಗಳು ಯುಕ್ತಿ ಆಧಾರಿತ, ಲಾಜಿಕ್ ಹ್ಯಾಸ್ ಅನ್ ಇಂಪಾರ್ಟೆಂಟ್ ರೋಲ್, ತರ್ಕ ಯುಕ್ತಿ ಪ್ರಮುಖವಾದ ಪಾತ್ರ ವಹಿಸುತ್ತದೆ ಈ ಮೂರು ಪ್ರಕರಣಗಳಲ್ಲಿ. ಮೊದಲನೇ ಪ್ರಕರಣ ಆಗಮ ಪ್ರಕರಣ, ಆದರೆ ನಂತರದ ಮೂರು ಪ್ರಕರಣಗಳು ತರ್ಕವನ್ನ ಮುಖ್ಯವಾಗಿಟ್ಟುಕೊಂಡು ಮುಂದುವರಿತಾರೆ ಎಂದು ನಾವು ಕಾಣಬಹುದು. ಕೊನೆಯ ಪ್ರಕರಣದಲ್ಲಿ ಅದ್ವೈತವು ಸತ್ಯ, ಹೊರತುಪಡಿಸಿ ಯಾವುದೇ ಏನಿದ್ರು ಕೂಡ ಅದು ಯಾವುದು ಸತ್ಯವನ್ನು ಅರಿತುಕೊಳ್ಳಿ ಬಂದು ಬರೋದಿಲ್ಲ. ಆದ್ದರಿಂದ ಅವೆಲ್ಲವೂ ಅವೈದಿಕವಾದವು, ಅವೆಲ್ಲವೂ ಕೂಡ ಅದು ಯಾರೇ ಯಾರೇ ಎಷ್ಟೇ ಆತ್ಮ ಅನಾತ್ಮ ಪರಮಾತ್ಮ ಅಂತ ಶಬ್ದ ಉಪಯೋಗ ಮಾಡಿ ವ್ಯಾಖ್ಯಾನ ಮಾಡಿದ್ದರೂ ಕೂಡ ಅವಟ್ಟು ಅವೈದಿಕವೆಂದೇ ಸಿದ್ಧವಾಗುತ್ತವೆ. ಏಕೆಂದ್ರೆ ಸತ್ಯವನ್ನು ಅರಿತುಕೊಳ್ಳೋದಕ್ಕೆ ಅವು ಅಡೆತಡೆಯನ್ನು ಉಂಟು ಮಾಡ್ತವೆ. ಹೀಗಾಗಿ ಇನ್ನೊಂದು, ನಿನ್ನ ಮಾರ್ಗ ಸತ್ಯ ಇರಬೇಕಾದ್ರೆ ಇವನು ಒಪ್ಪಬೇಕಲ್ವೋ, ನಿನ್ನ ಮಾರ್ಗವನ್ನು ಇವನು ವಿರೋಧ ಮಾಡ್ತಾನೆ, ಹೋಗಲಿ ಬಿಡು. ಅವನ ಮಾರ್ಗ ಸತ್ಯ ಇರಬೇಕಾದ್ರೆ ನೀನು ವಿರೋಧ ಮಾಡಬಾರ್ದು, ನೀನು ವಿರೋಧ ಮಾಡ್ತಾನೆ. ಸೊ ನಿನ್ನ ಮಾರ್ಗವನ್ನು ಇವನು ವಿರೋಧ ಮಾಡ್ತಾನೆ, ಇವನ ಮಾರ್ಗವನ್ನು ಇವನು ವಿರೋಧ ಮಾಡ್ತಾನೆ. ಹೀಗಾಗಿ ಇಬ್ಬರಲ್ಲಿ ಸಾಮ್ಯ ಇಲ್ಲ. ಇಬ್ಬರಲ್ಲಿ ಸಾಮ್ಯ ಇಲ್ಲ ಅಂತಂದ್ರೆ ಇಬ್ಬರ ವಾದಗಳು ಸರಿ ಇಲ್ಲ ಅಂತರ್ಥ. ಇಬ್ಬರ ವಾದಗಳು ಸರಿ ಇಲ್ಲ, ಅವನ್ನ ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡೋದು ಒಳ್ಳೆ. ಹೀಗೆ ಪ್ರತಿಪತ್ತಿ ಪ್ರತಿಪಕ್ಷ ಭೂತಾನಿ ಯಾನಿ ವಾದಾಂತರಾಣಿ ಅವೈದಿಕಾನಿ ಸಂತಿ ತೇಷಾಂ ಅನ್ಯೋನ್ಯ ವಿರೋಧಿತ್ವಾದ, ಅವು ಒಂದಕ್ಕೊಂದು ವಿರೋಧವಾಗ್ತಾ ಇದ್ದರಿಂದಾಗಿ ಅತಥಾರ್ಥತ್ವೇನ ಯಥಾರ್ಥವನ್ನು ಕೊಡುವುದಿಲ್ಲ, ಅಯಥಾರ್ಥವನ್ನು ಕೊಟ್ಟಾವೆ. ತತ್ ಉಪಪತ್ತಿ ಏವ ನಿರಾಕರಣಾಯ ಚತುರ್ಥ ಪ್ರಕರಣ. ಆದ್ದರಿಂದ ನಾಲ್ಕನೇ ಪ್ರಕರಣವು ಈ ಪ್ರಕಾರವಾದ ವಿರೋಧಾಭಾಸ ಹೇಳಿಕೆಗಳನ್ನು ನಿರಾಕರಿಸಲಿಕ್ಕಾಗಿ ಭಾರಿ ಉಪಯೋಗಕ್ಕೆ ಬರ್ತದೆ. ಈ ಪ್ರಕಾರ ನಾಲ್ಕು ಪ್ರಕರಣಗಳನ್ನು ನಿಮ್ಮೆದುರಿಗೆ ಇಟ್ಟಿದ್ದಾರೆ. ಪ್ರಥಮ ಪ್ರಕರಣ ಹೋಗುವ ಪೂರ್ವದಲ್ಲಿ ಉಪನಿಷತ್ತಿನ ಆರು ಶ್ಲೋಕಗಳನ್ನು ವ್ಯಾಖ್ಯಾನ ಮಾಡುತ್ತಾರೆ, ತದನಂತರ ಕಾರಿಕಾ ಪ್ರಾರಂಭವಾಗ್ತದೆ. ಉಪನಿಷತ್ತಿನ ಆರು ಶ್ಲೋಕಗಳು ವ್ಯಾಖ್ಯಾನವಾಗ್ತವೆ, ಭಾಷ್ಯ ಆಗ್ತದೆ, ಆನಂತರ ಕಾರಿಕಾ ಪ್ರಾರಂಭವಾಗ್ತದೆ. ನೋಡೋಣ ನಾಲ್ಕನೇ ಭಾಷ್ಯ. ಕಥಂ ಪುನಃ ಓಂಕಾರ ನಿರ್ಣಯ ಆತ್ಮತತ್ವ ಪ್ರತಿಪತ್ತಿ ಉಪಾಯತ್ವಂ ಪ್ರತಿಪದ್ಯತಿ ಉಚ್ಯತೆ. ಓಂಕಾರ ನಿರ್ಣಯ ಕಥಂ ಆತ್ಮತತ್ವ ಪ್ರತಿಪತ್ತಿ ಉಪಾಯತ್ವಂ ಓಂಕಾರ ನಿರ್ಣಯ ಕಥಂ. ಆತ್ಮತತ್ವ ಪ್ರತಿಪತ್ತಿ, ಪ್ರತಿಪತ್ತಿಯನ್ನು ತಿಳ್ಕೊಳ್ಳು, ಜ್ಞಾನವನ್ನು ಪಡೆಯು. ಆತ್ಮತತ್ವದ ಜ್ಞಾನವನ್ನು ಹೊಂದಲಿಕ್ಕಾಗಿ ಓಂಕಾರ ಅನ್ನುವಂಥದ್ದು ಉಪಾಯ ಅಂತ ಹೇಳಿದರೆ, ಈ ಓಂಕಾರವು ಹೇಗೆ ಉಪಾಯವಾದೀತು? ಅದು ಆತ್ಮತತ್ವ ಪ್ರತಿಪತ್ತಿ ಉಪಾಯತ್ವ ಓಂಕಾರ ನಿರ್ಣಯ ಕಥಂ ಪ್ರತಿಪದ್ಯತೆ, ಇದೆ ಹೇಗೆ ಇದು ಜ್ಞಾನವನ್ನು ಕೊಡುತ್ತದೆ? ಉಚ್ಯತೆ, ಅದರ ಬಗ್ಗೆ ಈಗ ಮುಂದೆ ಹೇಳ್ತಾರೆ. ಓಂ ಇತಿ ತತ್ ಏತದಾಲಂಬನಂ ಏತದ್ವೈ ಸತ್ಯಕಾಮಾ ಓಮಿತಿ ಆತ್ಮಾನಂ ಯುಂಜೀತ ಓಮಿತಿ ಬ್ರಹ್ಮಾ ಓಂಕಾರ ಏವ ಇದಗುಂ ಸರ್ವಂ ಇತ್ಯಾದಿ ಶ್ರುತಿಭ್ಯಃ. ನೋಡಪ್ಪ, ನಮಗಿಷ್ಟು ಶ್ರುತಿಗಳು ಲಭ್ಯ ಇವೆ, ಇಷ್ಟು ಶ್ರುತಿಗಳು ಪ್ರಮಾಣಗಳು ಓಂಕಾರದ ಮಹತ್ವವನ್ನು ತೋರಿಸ್ತವೆ. ಏನು ಕಠೋಪನಿಷತ್ ಓಂ ಇತ್ಯೇತತ್, ಎಲ್ಲವೂ ಓಂಕಾರವೇ ಆಗಿದೆ. ಪ್ರಣವ ಕಠೋಪನಿಷತ್ ಏತದ್ ಆಲಂಬನಂ, ಏನು ಚಿಕೇತ ನೀನು ಇದನ್ನ ಇದನ್ನ ಆಲಂಬನವನ್ನಾಗಿ ಇಟ್ಟುಕೋ. ಏತದ್ವೈ ಸತ್ಯಕಾಮ, ಈ ಬ್ರಹ್ಮನೇ ಈ ಓಂಕಾರ ಅನ್ನುವಂಥದ್ದನ್ನು ಸತ್ಯಕಾಮನಿಗೆ ತಿಳಿಸ್ತಾನೆ ಪ್ರಶ್ನೋಪನಿಷತ್ತಲ್ಲಿ. ಓಮಿತಿ ಆತ್ಮಾನಂ ಯುಂಜೀತ, ನಾರಾಯಣ ಉಪನಿಷತ್ ಏನ್ ಹೇಳ್ತದೆ, ಓಮಿತಿ ಆತ್ಮಾನಂ ಯುಂಜೀತ, ಆತ್ಮನನ್ನ ಅನುಸರಿಸಿಕೊಂಡು ಹೋಗು, ಓಂಕಾರದ ಮೂಲಕವಾಗಿ ಆತ್ಮನನ್ನ ಅನುಸರಿಸಿಕೊಂಡು ಹೋಗು. ಓಮಿತಿ ಬ್ರಹ್ಮ, ಓಂಕಾರ ಇವ ಇದಗುಂ ಸರ್ವಂ, ಇದಂ ಸರ್ವಂ ಓಂಕಾರ ಇವ, ಪ್ರಣವದಿಂದಲೇ ತುಂಬಿಕೊಂಡಿದೆ ಎಲ್ಲವೂ ಇತ್ಯಾದಿ ಶ್ರುತಿಭ್ಯ, ಇಷ್ಟು ಶ್ರುತಿಗಳು ನಮಗೆ ಲಭ್ಯ ಇವೆ. ಈ ಶ್ರುತಿಗಳ ಆಧಾರದ ಮೇಲಿಂದ ನಾವು ಮುಂದೆ ನಿಮಗೆ ತೋರಿಸಿಕೊಡ್ತೀವಿ ಹೇಗೆ ಓಂಕಾರವು ಉಪಾಯವಾಗುತ್ತದೆ. ಸೊ ಇಲ್ಲಿ ಕೊಡ್ತಾರೆ, ರಜ್ಜು ಆದಿಹಿ ಇವ ಸರ್ಪಾದಿ ವಿಕಲ್ಪಸ್ಯ ಆಸ್ಪದ ಅದ್ವಯ ಆತ್ಮ ಪರಮಾರ್ಥತಃ ಸನ್ನ ಪ್ರಾಣಾದಿ ವಿಕಲ್ಪಸ್ಯ ಆಸ್ಪದ ಯಥಾ ತಥಾ ಸರ್ವಃ ಅಪಿ ವಾಕ್ಪ್ರಪಂಚ ಪ್ರಾಣಾದಿ ಆತ್ಮವಿಕಲ್ಪ ವಿಷಯ ಓಂಕಾರ ಇವ. ರಜ್ಜು ಆದಿ, ರಜ್ಜು ಆದಿ ಹಗ್ಗ ಇತ್ಯಾದಿ, ಹಗ್ಗ ಮೋಟು ಮರ ಇತ್ಯಾದಿ ಶುದ್ಧಿಕ, ಇವುಗಳಲ್ಲಿ ಸರ್ಪ ಆದಿ ವಿಕಲ್ಪಸ್ಯ, ಸರ್ಪ ಆದಿ ರಜ್ಜು ಆದಿ ಅದಕ್ಕೆ ಸರಿಯಾಗಿ ಸರ್ಪ ಆದಿ, ರಜ್ಜುವಿನಲ್ಲಿ ಸರ್ಪವು ಹೀಗೆ ಭ್ರಮಿಸಲ್ಪಟ್ಟಿದೆಯೋ ಅದ ಹಾಗೆಯೇ ಅದ್ವಯ ಆತ್ಮ ಪರಮಾರ್ಥತಃ ಸನ್ನ, ಇವನು ಪಾರಮಾರ್ಥಿಕವಾಗಿ ಅದ್ವಯ ಆತ್ಮನೇ ಆಗಿದ್ದಾಗ್ಯೂ ಕೂಡ ಪ್ರಾಣಾದಿ ವಿಕಲ್ಪಸ್ಯ ಆಸ್ಪದ ಯಥಾ ತಥಾ, ಏನಾಗಿದೆ ಅವನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ಆಗಿದ್ರು ಕೂಡ ಅವನಲ್ಲಿ ಪ್ರಾಣಿಸುವವನು ಅವತಾರ ಧರಿಸುವವನು ಇತ್ಯಾದಿಗಳು ಭ್ರಮಿಸಲ್ಪಟ್ಟಿವೆ. ಪರಮಾರ್ಥ ಸನ್ನ ಪ್ರಾಣಾದಿ ವಿಕಲ್ಪಸ್ಯ ಆಸ್ಪದ ಯಥಾ, ಅವನು ಉಸಾರಿಸ್ತಾನೆ ಕೂರ್ತಾನೆ ಹೇಳ್ತಾನೆ ಬರ್ತಾನೆ ಅವತಾರ ಧರಿಸಿ ಬರ್ತಾನೆ, ಇವಷ್ಟು ಆರೋಪಗಳನ್ನು ನಾವು ಮಾಡಿದ್ದೇವಲ್ವೋ ಅದನ್ನು ಹೇಳ್ತಾರೆ. ಏನು ಆತ್ಮನಲ್ಲಿ ಇವಷ್ಟು ಆರೋಪಿಸಲ್ಪಟ್ಟಿವೆ, ಹೇಗೆ ಹಗ್ಗದಲ್ಲಿ ಹಾವು ಆರೋಪಿಸಲ್ಪಟ್ಟಿತೋ ಹಾಗೆ ಆತ್ಮನಲ್ಲಿ ಇವು ಆರೋಪಿಸಲ್ಪಟ್ಟಿವೆ. ಸರ್ವ ಅಪಿ ವಾಕ್ ಪ್ರಪಂಚ ಪ್ರಾಣಾದಿ ಆತ್ಮ ವಿಕಲ್ಪ ವಿಷಯ ಓಂಕಾರ ಇವ, ಎಲ್ಲ ಪ್ರಕಾರದಿಂದಲೂ ನೋಡಿದ್ದಾದರೆ ವಾಕ್ ಪ್ರಪಂಚ ವಿಕಲ್ಪರಹಿತವಾದ ಓಂಕಾರದಲ್ಲಿ ಇವಷ್ಟು ವಿಕಲ್ಪ ವಿಷಯಗಳು, ವಾಕ್ ಪ್ರಪಂಚ ಪ್ರಾಣಾದಿ ಪ್ರಾಣ ಇಂದ್ರಿಯ ಇವೆಲ್ಲವೂ ಕೂಡ ಆರೋಪಿತಗಳು, ವಿಕಲ್ಪ ವಿಷಯ ಓಂಕಾರ ಇವ. ಆಗ ಸತ್ಯ ಏನು ಓಂಕಾರ ಇವ. ಸಚ ಆತ್ಮಸ್ವರೂಪಮೇವ ತದ್ ಅಭಿದಾಯಕತ್ವಾತ್ ಓಂಕಾರ ವಿಕಾರ ಶಬ್ದ ಅಭಿಧೇಯಶ್ಚ ಸರ್ವ ಪ್ರಾಣಾದಿ ಆತ್ಮವಿಕಲ್ಪ ಅಭಿಧಾನ ವ್ಯತಿರೇಕೇನ ನಾಸ್ತಿ. ಸಚ ಆತ್ಮಸ್ವರೂಪಮೇವ, ಆ ಆತ್ಮನೇ ಆತ್ಮಸ್ವರೂಪನಾಗಿದ್ದಾನೆ ಅಂದ್ರೆ ನಮ್ಮೆಲ್ಲರ ಸ್ವರೂಪನಾಗಿದ್ದಾನೆ. ತದ್ ಅಭಿದಾಯಕತ್ವ, ಅದಕ್ಕೊಂದು ಹೆಸರು, ಹೆಸರಿಗೊಂದು ವಿವರಣೆ, ಹೆಸರಿಗೆ ಅಭಿದಾನ ಅಂತಾರೆ. ವಿವರಣೆಗೆ ಅಭಿಧೇಯ ಅಂತಾರೆ. ಈ ಪ್ರಕಾರ ಅಭಿಧಾನ ಅಭಿಧೇಯ ಅದನ್ನ ಎಲ್ಲಕ್ಕೂ ಮೂಲ ಯಾವುದಂದ್ರೆ ಓಂಕಾರ. ಓಂಕಾರ ವಿಕಾರ ಶಬ್ದ ಅಭಿಧೇಯಶ್ಚ. ಓಂಕಾರ ಅನ್ನುವಂಥದ್ದು ಅದನ್ನ ತಿಳಿಸಿ ಹೇಳೋದಕ್ಕಾಗಿ ವ್ಯಾಖ್ಯಾನ. ಓಂಕಾರ ಅನ್ನುವಂಥದ್ದನ್ನ ತಿಳಿಸಿ ಹೇಳಲಿಕ್ಕಾಗಿ ಓಂಕಾರದ ಬಗ್ಗೆ ವ್ಯಾಖ್ಯಾನ. ಸೊ ನಮ್ಮೆದುರಿಗೆ ಎರಡಾತೀಗ, ಒಂದು ಓಂಕಾರ ಆಯಿತು, ಇನ್ನೊಂದು ವ್ಯಾಖ್ಯಾನ. ಸೊ ಈ ವ್ಯಾಖ್ಯಾನ ಏನಿದೆ, ವ್ಯಾಖ್ಯಾನ ಅಂತಂದ್ರೆ ಕಾಮೆಂಟ್ರಿ. ವಾಸ್ತವಿಕವಾಗಿ ಏನು ಇದು ಓಂಕಾರ, ಓಂಕಾರ ಏನಿದು, ಆತ್ಮಸ್ವರೂಪಮೇವ. ಇದು ತನ್ನ ಸಹಜತೆಯಲ್ಲಿ ನಮ್ಮ ಸಹಜವಾದ ಅಸ್ತಿತ್ವವೇ ಓಂಕಾರ. ಇದನ್ನ ಹೇಗೆ ತಿಳಿಸಿ ಹೇಳೋದು, ಅದನ್ನ ಅಭಿಧೇಯ ತತ್ ಅಭಿದಾಯಕತ್ವಾದ, ಅದನ್ನು ತಿಳಿಸಿ ಹೇಳೋದಕ್ಕಾಗಿ ನಾವು ಓಂಕಾರವನ್ನು ಅವಲಂಬಿಸ್ತೇವೆ. ಏನನ್ನು ತಿಳಿಸಲಿಕ್ಕಾಗಿ, ಆತ್ಮಸ್ವರೂಪವನ್ನು ತಿಳಿಸಲಿಕ್ಕಾಗಿ ನಾವು ಓಂಕಾರವನ್ನು ಅವಲಂಬಿಸ್ತೀವಿ ಮತ್ತು ವ್ಯಾಖ್ಯಾನವನ್ನು ಮಾಡ್ತೀವಿ. ಸಚ ಆತ್ಮಸ್ವರೂಪಮೇವ ತದ್ ಅಭಿದಾಯಕತ್ವಾತ, ಅದನ್ನು ತಿಳಿಸಿ ಹೇಳಬೇಕಾಗಿದೆ. ಓಂಕಾರ ವಿಕಾರ ಶಬ್ದ ಅಭಿಧೇಯಶ್ಚ, ಆ ಓಂಕಾರ ವ್ಯಾಖ್ಯಾನ ಅಂತ ಏನಿದೆಯೋ ಅದು ಅಭಿಧೇಯ. ಓಂಕಾರದ ವ್ಯಾಖ್ಯಾನ ಕಾಮೆಂಟ್ರಿ ಆನ್ ಓಂಕಾರ ವಿವರಣೆಗಳಿಂದ ಲಭ್ಯವಾಗ್ತವೆ, ಅವು ಅಭಿಧೇಯ. ಅಭಿಧಾನ ಯಾವುದು, ಓಂಕಾರ ಅಭಿಧಾನ ಇದ್ರಲ್ಲ, ಇವು ಎರಡನ್ನು ಆಧಾರವಾಗಿಟ್ಕೊಂಡು ಆತ್ಮನ ನಮ್ಮೆಲ್ಲರ ಸ್ವರೂಪವೇ ಅಂತ ನಿರ್ಧಾರ ನಾವು ಮಾಡ್ತೀವಿ. ಅದಕ್ಕಾಗಿ ನಾವು ಓಂಕಾರವನ್ನ ಅಭಿಧಾನ ಅಭಿಧೇಯವಾಗಿ ನಾವು ಉಪಯೋಗ ಮಾಡ್ಕೊಳ್ತೀವಿ. ಓಂಕಾರ ಅಭಿಧಾನ, ಓಂಕಾರದ ವಿಕಾರ ಇದು ಅಭಿಧೇಯ. ಈ ಅಭಿಧಾನ ಅಭಿಧೇಯದ ಆತ್ಮಕವಾದಂತಹ ಓಂಕಾರವನ್ನು ಉಪಯೋಗಿಸಿಕೊಂಡು ಆತ್ಮನು ನಮ್ಮ ಸ್ವರೂಪವೇ ಆಗಿದೆ ಅನ್ನುವ ನಿರ್ಧಾರಕ್ಕೆ ನಾವು ಬರಬೇಕಾಗಿದೆ. ಓಂಕಾರ ವಿಕಾರ ಶಬ್ದ ಅಭಿಧೇಯಶ್ಚ ಸರ್ವ ಪ್ರಾಣಾದಿ ಆತ್ಮ ವಿಕಲ್ಪ ಅಭಿಧಾನ ವ್ಯತಿರೇಕೇಣ ನಾಸ್ತಿ. ಒಂದು ವೇಳೆಯಲ್ಲಿ ಅಭಿಧಾನ ಇಲ್ಲದೆ ಹೋದರೆ ಯಾವುದು ಅಭಿಧೇಯ, ಯಾವುದು ಅಭಿಧಾನ ಇದ್ದರೆ ಅಭಿಧೇಯ ಇರ್ತದೆ. ಅಭಿಧಾನ ವ್ಯತಿರೇಕೇಣ ಏನಾಗ್ತದೆ, ಅಲ್ಲಿ ಅಭಿಧಾನ ವ್ಯತಿರೇಕೇಣ ನಾಸ್ತಿ. ಕಿಂ ನಾಸ್ತಿ, ವಿಕಾರಗಳು ಇಲ್ಲ. ಹೀಗಾಗಿ ಏನಪ್ಪ ಪ್ರಪಂಚ ಅಂತ ಕೇಳಿದ್ದಾದ್ರೆ ಛಾಂದೋಗ್ಯ ಇರ್ತದೆ, ವಾಚಾರಂಭಣ ವಿಕಾರೋ ನಾಮ ಧೇಯಂ. ಏನ್ ಹೇಳ್ತದೆ ಛಾಂದೋಗ್ಯ, ಏನ್ ಇದೆಯೋ ವಿಕಾರಾತ್ಮಕವಾಗಿ ಏನಿದೆಯೋ ಅದಷ್ಟು ವಾಕ್ ಆರಂಭಣ. ಸಮಸ್ತ ಜಗತ್ತು ಸೃಷ್ಟಿ ಇದು ಓಂಕಾರ ಮೂಲಕವಾಗಿ ಇದೆ. ಇದರ ಶಬ್ದವೇ ಆಗಿದೆ. ಇದರ ಹೇಗೆ ಇದು ಆರಂಭ ಆಯಿತು ಅಂತಂದ್ರೆ ವಾಕ್ ಆರಂಭಣ, ತತ್ಕಾರಣವಾಗಿ ನಾಮ. ಸೊ ಸಮಸ್ತ ರೂಪಗಳಿಗೂ ಈಗ ಒಂದು ನಾಮ ಸಿಕ್ತು, ವಾಕ್ ಆರಂಭಣ. ಆ ವಾಕಿನಿಂದಾಗಿ ಅದು ಸಿಕ್ತು. ಅದು ಛಾಂದೋಗ್ಯ ಹೇಳ್ತದೆ, ತದಸ್ಯ ಇದಂ ವಾಚ ತಂತ್ಯಾ ನಾಮಭಿಃ ಧಾಮಭಿಃ ಸರ್ವಂ ಸಿತಂ. ಹೇಗಿದು ಅದೇ ಹೀಗೆ ಉದಾಹರಣೆ ಕೊಟ್ಟಿದ್ದಾರೆ. ಏನ್ ಹೇಳಿದಪ್ಪ ನೀನು, ನಿನ್ನೆ ಕಣ್ಣಿ ಅಂದ್ರೆ ಕಣ್ಣಿ ಕಟ್ಕೋತಾರೆ ಹಗ್ಗ, ಇದು ತಂತೆ ಅಂತಂದ್ರೆ ಹಗ್ಗ. ಅದು ತಂತಿ ಹಗ್ಗ ಕಣ್ಣಿ ಕಣ್ಣಿ ಕಣ್ಣಿ ಅಂದ್ರೆ ಹೆಂಗು ನೀರ್ ಸೇರಿದಂಗೆ ಲೂಸ್ ಮಾಡ್ಬೋದು ಇವು ಬಯಲು ಸೀಮೆಯಲ್ಲಿ ಬಾವಿಗಳು ಜಾಸ್ತಿ ಇರೋದ್ರಿಂದ ಮತ್ತು ಇಲ್ಲಿ ರೈತಾಪಿ ಜನರು ಜಾಸ್ತಿ ಇರೋದ್ರಿಂದ ಇಲ್ಲಿಯ ಜನರ ಬಳಕೆ ಇವೆಲ್ಲ ಇವೇ ಬಳಕೆಯ ಶಬ್ದಗಳನ್ನ ಇವರು ಇಲ್ಲಿ ಪ್ರಯೋಗಿಸಿದ್ದಾರೆ ಅಂತ ಅವರು ಈ ಕಡೆಯವರೇ ಅಂತಾಯ್ತು. ಆ ಕಡೆಯವರು ಈ ಶಬ್ದಗಳನ್ನ ಬಳಸೋದೇ ಇಲ್ಲ. ಕಣ್ಣಿ ಯಾವ ಮೈಸೂರು ಬೆಂಗಳೂರು ಬಳಸ್ತಾರೆ. ಆಮೇಲೆ ಸರ್ವಿ ಅಂತ, ಸರ್ವಿ ಅಂದ್ರೆ ಹಗ್ಗ. ಸೊ ಹೆಸರುಗಳು ಏನ್ ಮಾಡ್ತವೆ, ವಾಚ. ಈ ಹೆಸರುಗಳಿಂದಾಗಿ ತಂತ್ಯ ನಾಮಭಿಹಿ ದಾಮಭಿಹಿ ಸರ್ವಂ ಸಿತಂ ಎಲ್ಲವೂ ಕಟ್ಟಿ ಹಾಕಲ್ಪಡುತ್ತವೆ. ಓಂಕಾರ ಒಂದು ನಾಮದಿಂದ ಎಲ್ಲವೂ ಕಟ್ಟಿ ಹಾಕಲ್ಪಡುತ್ತವೆ. ಹೇಗಪ್ಪ ಅಂದ್ರೆ ಅದನ್ನ ಅವರು ಸರ್ವಿ ಕಣ್ಣಿ ಅಂತ ಬಿಡು. ಸರ್ವಂ ಗಿ ಇದಂ ನಾಮನಿ, ಏನಿದೆಯೋ ಅದೆಲ್ಲವೂ ಕೂಡ ನಾಮ ಮಾತ್ರ. ಎಲ್ಲವೂ ಸಮಸ್ತ ವ್ಯವಹಾರ ನಾಮದಿಂದ ತುಂಬಿಕೊಂಡಿದೆ. ಇದು ಕೂಡ ಒಂದು ಕೋಟ್ ಐತರಿ. ಸರ್ವಂ ಜಿ ಇದಂ ನಾಮನಿ ಇತ್ಯಾದಿ ಶ್ರುತಿಭ್ಯ ಅತ ಆಹ. ಆದ್ದರಿಂದ ಈ ಮುಂದಿನ ವಿಚಾರವನ್ನ ಮುಂದಿನ ಉಪನಿಷತ್ತು ಪ್ರಾರಂಭ ಆಗ್ತದೆ. ಏನಂತ ಪ್ರಾರಂಭ ಆಗ್ತದೆ, ಅಕ್ಷರಮಿದಗುಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತ ಇತಿ. ಸರ್ವಂ ಓಂಕಾರ ಇವ ಯಚ್ಚ ಅನ್ಯತ್ ವಿಕಾಲಾತೀತಂ ತದಪಿ ಓಂಕಾರ ಇವ. ಓಂ ಇತಿ ಏತತ್ ಅಕ್ಷರಂ. ಓಂ ಎನ್ನುವಂತಹದ್ದು ಇದು ಒಂದು ಅಕ್ಷರ. ಮುಂದೆ ಏನೇನು ಹೇಳಲ್ಪಡ್ತದೆ ಅದೆಲ್ಲವೂ ಆ ಅಕ್ಷರದ ಉಪವ್ಯಾಖ್ಯಾನ. ಎಲ್ಲವೂ ಅಂದ್ರೆ ಏನು, ಸರ್ವಂ ತಸ್ಯ ಉಪವ್ಯಾಖ್ಯಾನ, ಎಲ್ಲವೂ ಅದರ ಉಪವ್ಯಾಖ್ಯಾನವಾಗಿದೆ. ಎಲ್ಲವೂ ಅಂದ್ರೆ ಏನು, ಆಗಿ ಹೋದದ್ದು ಆಗಬೇಕಾದದ್ದು ಆಗುತ್ತಾ ಇದ್ದದ್ದು. ಭೂತಂ ಭವತ ಭವಿಷ್ಯತ ಇದೆ. ಭವತ್ ಅಂದ್ರೆ ಸದ್ಯ ವರ್ತಮಾನ, ಭೂತಂ ಅಂದ್ರೆ ಭೂತಕಾಲ, ಭವಿಷ್ಯತ ಅಂದ್ರೆ ಮುಂದೆ. ಸರ್ವಂ ಓಂಕಾರ ಇವ, ಎಲ್ಲವೂ ಕೂಡ ಓಂಕಾರವೇ. ಓಹೋ, ಎಲ್ಲವೂ ಓಂಕಾರ. ಈ ಮೂರು ಬಿಟ್ಕೊಟ್ಟು, ಮೂರು ಬಿಟ್ಟುಕೊಟ್ಟು ಏನಾದ್ರೂ ಒಂದು ಇದ್ದದ್ದಾದ್ರೆ ಅದು ಕೂಡ ಓಂಕಾರ. ಯಚ್ಚ ಅನ್ಯತ್, ಯಚ್ಚ ಅನ್ಯತ್. ಏನಿರುವುದು ಹೇಳಿದ್ರೆ ಅದು ಅನ್ಯತ್. ಕಲ್ಪನೆ ಮಾಡ್ಕೊಂಡು ಹೇಳ್ರಿ, ಈಗ ಇನ್ನೂ ಶುರು ಆಗಿಲ್ಲ ಉಪನಿಷತ್ತು. ಏನಿರ್ಬೋದು ಈ ಮೂರು ಬಿಟ್ಕೊಟ್ಟು ಏನಿರ್ಬೋದು? ಭೂತಕಾಲ ಆಗಿ ಹೋದದ್ದು, ಭವಿಷ್ಯತ್ ಕಾಲ ಇನ್ನು ಮುಂದೆ ಆಗೋದು, ವರ್ತಮಾನ ಕಾಲ ಈಗ ನಡೀತಾ ಇರೋದು, ಈ ಮೂರು ಬಿಟ್ಟರೆ ಇನ್ನೊಂದು ಏನಿದೆ? ಏನಿದೆ ಅದು? ನೀನೇನು ನೀನೇನದು? ಎಲ್ಲ ಭಗವಂತನಿಗೆ ಗೊತ್ತು. ಹೋಗ್ ನೋಡ, ಬಿತ್ತು ಬುಟ್ಟಿಗೆ ಬಿತ್ತು, ಎಲ್ಲ ಪರಮಾತ್ಮನಿಗೆ ಗೊತ್ತು, ಸ್ವಾಮಿ ಎಲ್ಲ ನಿಮಗೆ ಗೊತ್ತು, ನಮಗೇನು ಗೊತ್ತು? ಸೊ ಜನ ತಮ್ಮ ಪ್ರವೃತ್ತಿಯನ್ನ ಪರೋಕ್ಷದಲ್ಲೇ ಇಡ್ತಾರೆ. ದೇ ಲವ್ ಟು ಕೀಪ್ ದಟ್ ಸಬ್ಜೆಕ್ಟ್ ಇನ್ ಪರೋಕ್ಷ. ಸಹಜವಾಗಿ ಕಡೀ ನಿಮಿಷದ ತನಕ ಬರ್ತಾರೆ, ಲಾಸ್ಟ್ ಹೆಜ್ಜೆ ತನಕ ಬರ್ತಾರೆ, ಪಟಕ್ ಅಂತ ಹೊಡೆಸಿಬಿಡ್ತಾರೆ ಪರೋಕ್ಷ. ತದಪಿ ಓಂಕಾರ ಹೆಚ್ಚ ಅನ್ಯತ ತ್ರಿಕಾಲ ಅತೀತಂ, ಮೂರು ಕಾಲವನ್ನು ಮೀರಿದಂತಹದ್ದೇನಾದರೂ ಒಂದು ಇದ್ದಂತಾದ್ರೆ ತದಪಿ ಓಂಕಾರ ಇವ, ಅದು ಕೂಡ ಓಂಕಾರವೇ ಅನಿಸಿಕೊಂಡಿದೆ. ಓಂಕಾರವೇ ಭೂತಕಾಲ, ಓಂಕಾರವೇ ವರ್ತಮಾನ ಕಾಲ, ಓಂಕಾರವೇ ಭವಿಷ್ಯ ಕಾಲ. ಭೂತಕಾಲ ಅನ್ನುವುದನ್ನ ಯಾವ ಕಾಲವಾಚಕದಲ್ಲಿ ನಾವು ಹೇಳ್ತೀವಿ ಅಂತಂದ್ರೆ ಘಟಿಸಿ ಆದದ್ದು. ಏನೇ ಘಟಿಸ್ತದೆ ಆ ಘಟಿಸಿ ಆಗಿರುವುದನ್ನ ಭೂತಕಾಲ. ಘಟಿಸದೇ ಇದ್ದು ಇನ್ನು ಮುಂದೆ ಘಟಿಸುವುದಾಗಿದ್ದರೆ ಅದು ಭವಿಷ್ಯದ ಕಾಲ. ಈಗ ಪ್ರತ್ಯಕ್ಷವಾಗಿ ಘಟಿಸ್ತಾ ಇದೆ ಅಂತಂದ್ರೆ ಅದು ವರ್ತಮಾನ ಕಾಲ. ಘಟಿಸಿ ಆಯಿತು ಅಂದ್ರೆ ಏನು? ಘಟಿಸಿ ಆಯಿತು ಅಂತಂದ್ರೆ ಏನದು? ಭೂತಕಾಲದಲ್ಲಿ ಅದಾವುದು, ಓಕೆ, ಅದಾವುದೋ ಒಂದು ಕಾಲದಲ್ಲಿ ಒಂದು ಘಟನೆ ಜರುಗಿದೆ. ಆ ಜರುಗಿದ ಘಟನೆ ಈಗಲ್ಲ, ಅದು ಮುಂದೆ ಹಿಂದೆ ಜರುಗಿದೆ. ಅದನ್ನ ಸ್ಮೃತಿಗೆ ತಂದುಕೊಂಡು ಘಟಿಸಿತು ಅಂತ ಹೇಳ್ತೀವಿ, ಅದು ಭೂತಕಾಲ. ಇನ್ನೊಂದು ಘಟಿಸುವುದಿದೆ, ಕೃಷ್ಣಂ ನಮಾಮಿ ಬೆಂಗಳೂರಿನಲ್ಲಿ ಘಟಿಸುವುದಿದೆ, ಭವಿಷ್ಯ. ಎಲ್ಲರೂ ಕೂತ್ಕೊಂಡು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ವರ್ತಮಾನ ಕಾಲ. ಈಗ ಘಟಿಸ್ತಾ ಇದೆ ಈಗ ವರ್ತಮಾನ. ಈ ಮೂರು ಕಾಲದಲ್ಲಿ ಸಮಸ್ತ ಪ್ರಪಂಚವು ತೊಡಗಿರುತ್ತದೆ. ಎಷ್ಟು ಆಭಾಸವಾಗಿದೆ ಈ ಪ್ರಪಂಚದಲ್ಲಿ ತೊಡಗುವುದು ಅನ್ನುವಂಥದ್ದನ್ನ ನೋಡೋಣ. ಭೂತಕಾಲದಲ್ಲಿ ತೊಡಗುತ್ತದ, ಏನಾದರೂ ಬದಲಿಸ್ತದ? ಭವಿಷ್ಯದಲ್ಲಿ ತೊಡಗುತ್ತದ, ಅದು ಈಗ ಏನಾದರೂ ಅದು ಲಭ್ಯ ಆಗ್ತದ? ಆದರೂ ಎಷ್ಟು ಆಸಕ್ತಿ ವಹಿಸ್ತಾನೆ ಭೂತದಲ್ಲಿ, ಭವಿಷ್ಯತ್ನಲ್ಲಿ ಎಷ್ಟೊಂದು ಆಸಕ್ತಿ ವಹಿಸ್ತಾನೆ. ಈ ಆಸಕ್ತಿ ಅವನಿಗೆ ಎಲ್ಲಿಂದ ಬರ್ತದೆ? ಭೂತಕಾಲದಲ್ಲಿ ಜರುಗಿದ ಘಟನೆಯನ್ನ ಸ್ಮೃತಿಗೆ ತಂದುಕೊಂಡು ವಿವರಿಸುವಾಗ ಅವನಿಗೆ ಅದೊಂದು ಆಹ್ಲಾದಕರವಾದಂತಹ ಮನಸ್ಸಿನ ಚೋದನೆಯನ್ನ ಮಾಡುವಂತಹ ಸಂಗತಿ ಆಗಿದ್ದರಿಂದಾಗಿ ಆನಂದಿಸ್ತಾನೆ. ಭವಿಷ್ಯತ್ತೆಂದು ಅಷ್ಟೇ, ಅದು ಎದುರಿಗೆ ಆಗದೇ ಇದ್ದರೂ ಕೂಡ, ಇನ್ನು ಮುಂದೆ ಆಗುವುದಾಗಿದ್ದರೂ ಕೂಡ ಹಿಂಗ ಆಗುತ್ತದೆ, ಈ ರೀತಿ ಆಗಬಹುದು ಅನ್ನುವಂತಹದ್ದರಲ್ಲಿ ಅವನಿಗೆ ಜಾಸ್ತಿ ವ್ಯಾಮೋಹ, ಜಾಸ್ತಿ ಆಸಕ್ತಿ. ಈ ಎರಡೂ ಆಸಕ್ತಿಗಳು ಏನು ಮಾಡ್ಬಿಡ್ತವೆ? ವರ್ತಮಾನದಲ್ಲಿ ತೊಡಗುವುದನ್ನು ತಪ್ಪಿಸಿಬಿಡ್ತಾರೆ. ಸೋ ಅರ್ಥವು ಅನರ್ಥವಾಗ್ತದೆ. ವರ್ತಮಾನವು ವ್ಯರ್ಥವಾಗುತ್ತದೆ. ಸಾರ್ಥಕತೆ ಯಾವುದಾಗ್ತದೆ? ಭೂತ ಮತ್ತು ಭವಿಷ್ಯ, ಯಾವುಗಳ ಮೇಲೆ ನಮ್ಮದು ಏನು ಅಧಿಕಾರ ಇದೆ. ಸೊ ಈ ಮೂರು ಲೆಕ್ಕಾಚಾರ ಯಾರು ಹಾಕ್ತಾ ಇದ್ದಾರೆ? ಅವರು ಈ ಮೂರು ಕಾಲದಲ್ಲಿದ್ದಾರೋ, ಮೂರು ಕಾಲ ಬಿಟ್ಟಿದ್ದಾರೋ? ಮೂರು ಕಾಲ ಲೆಕ್ಕ ಹಾಕಿದವ್ರು ಯಾರು? ನಾನು. ಈ ನಾನು ಭೂತದಲ್ಲಿದೆಯೋ, ವರ್ತಮಾನದಲ್ಲಿದೆಯೋ, ಭವಿಷ್ಯತ್ನಲ್ಲಿದೆಯೋ, ಏನು ಬಿಟ್ಟು ಬೇರೆ ಇದೆಯೋ? ಬೇರೆ ಆಗಿರುವ ಈ ನಾಲ್ಕನ್ನ ಬದಿಗಿಟ್ಟು ಬಿಡ್ರಿ. ಒಂದು ಎರಡು ಮೂರಕ್ಕೆ ಬೆಲೆ ಇದೆಯಾ ನೋಡ್ರಿ? ಬೇರೆ ಆಗಿರುವ ಈ ನಾಲ್ಕನೇದನ್ನ ಬೇರೆ ಆಗಿಟ್ಟು ಬಿಡಿ. ಒಂದು ಎರಡು ಮೂರಕ್ಕೆ ಬೆಲೆ ಇದೆ ನೋಡಿ, ಅಸ್ತಿತ್ವ ಇದೆ ನೋಡಿ. ಬದಿಗಿಟ್ಟು ಭೂತಕಾಲವನ್ನು ನೋಡೋ ಪ್ರಯತ್ನ ಮಾಡು. ಬದಿಗಿಟ್ಟು ಘಟಿಸುವುದನ್ನ ಕಲ್ಪಿಸ್ಕೋ. ಅಂದ್ರೆ ಇದನ್ನ ಆಕಳಿತ ಹೆಂಗಿದೆ? ಇದ ಒಂದನೇದ್ದು, ಇದ ಎರಡನೇದ್ದು, ಇದ ಮೂರನೇದ್ದು, ಇದ ನಾಲ್ಕನೇದ್ದು ಹೆಂಗಿದೆ? ನಾಲ್ಕರಂತೆ ನಾಲ್ಕನೇದಷ್ಟೇ ವಿನಃ ಇರೋದಿದು ಒಂದೇ. ಇದೇ ಮಾಂಡಿಕ ಉಪನಿಷ. ಇದು ಒಂದೇ ಮುಗಿದೈತೆ ನೋಡಿ. ಆತ್ಮ ಚತುಷ್ಪ, ಭೂತ ಭವತ್ ಭವಿಷ್ಯತ್ ಇತಿ ಸರ್ವಂಕಾರೇವ ಯಚ್ಚ ಅನ್ಯತ ತ್ರಿಕಾಲಾತೀತಂ ತದಪಿ ಓಂಕಾರ ಏವ. ಸೊ ಓಂಕಾರ ಅಭಿಧಾನ, ಅದರ ವ್ಯಾಖ್ಯಾನ ಅಭಿಧೇಯ, ಈ ಓಂಕಾರವೇ ಎಲ್ಲೆಲ್ಲಿಯೂ ಹಾಸುಹಕ್ಕಾಗಿದೆ. ಈ ಅಭಿಧಾನ ಅಭಿಧೇಯ ಓಂಕಾರವನ್ನ ನಾವು ಉಪಯೋಗಿಸಿಕೊಂಡು ಈ ನಾಲ್ಕ ಈ ನಾಲ್ಕರಿಂದ ತಪ್ಪಿಸಿಕೊಂಡು ಇರುವ ಸತ್ವವನ್ನ, ಅದು ನಮ್ಮ ಸ್ವರೂಪವೇ ಅಂತ ಗುರುತಿಸಬೇಕಾದದ್ದು. ಇದು ಈ ಮಾಂಡಿಕ್ಯ ಉಪನಿಷತ್ತಿನ ಉದ್ದೇಶ. ಹೀಗಾಗಿ ಮುಂದುವರಿಸ್ತಾರೆ. ಏನ್ ಮುಂದುವರಿಸ್ತಾರೆ? ಓಂಕಾರ ಯತಿದಂ ಅರ್ಥಜಾತಂ. ಓಕೆ, ಇನ್ನು ಭಾಷೆ ಶುರು ಆಗಿದಲ್ಲ. ಓಮಿತ್ತಿ ತತ್ ಅಕ್ಷರಂ ಇದಂ ಸರ್ವಂ ಇತಿ ಯದಿದಂ ಅರ್ಥಜಾತಂ ಅಧ್ಯೇಯಭೂತಂ ಅಭಿಧಾನ ಅವ್ಯತಿರೇಕಾತ್ ಅಭಿಧಾನಸ್ಯ ಚ ಓಂಕಾರ ಓಂಕಾರ ಅವ್ಯತಿರೇಕಾತ್ ಓಂಕಾರ ಅವ್ಯತಿರೇಕಾತ್ ಓಂಕಾರ ಏವ ಇದಂ ಸರ್ವಂ ಓಂಕಾರ ಏವ ಇದಂ ಸರ್ವಂ ಯದಿದಂ ಅರ್ಥಜಾತಂ ಅಭಿಧೇಯ ಭೂತಂ. ವ್ಯವಹಾರಕ್ಕಾಗಿ ಲಭ್ಯವಿರುವಂತಹ ಸಮಸ್ತ ಈ ಪ್ರಪಂಚವು ಇದು ಅಭಿಧೇಯ ಭೂತಂ. ಏನದ ಇದೆಲ್ಲ? ಏನು? ಅವನು ಬರುತ್ತಾ ಇದ್ದಾನೆ, ಅವನು ಬಂದಿದ್ದಾನೆ, ಅವನು ಬಂದಿದ್ದನು. ಇದು ವ್ಯವಹಾರದ ಕಮೆಂಟ್ರಿ. ಇದು ಅಭಿಧೇಯ. ಯಾವುದರ ಅಭಿಧೇಯ? ಓಂಕಾರದ ಅಭಿಧೇಯ. ಓಂಕಾರ ಏನು? ಅದು ಅಭಿಧಾನ. ಇದಂ ಅರ್ಥಜಾತಂ ಅಭಿಧೇಯ ಭೂತಂ. ಹೌದಾ? ಇದು ಅಭಿಧಾನವನ್ನು ಹೊರತುಪಡಿಸಿದೆಯೋ? ಅಭಿಧಾನ ಅವ್ಯತಿರೇಕ, ಇದು ಅಭಿಧಾನ ಹೊರತುಪಡಿಸಿ ಇಲ್ಲ. ಅಭಿಧಾನಸ್ಯ ಚ ಓಂಕಾರ ಅವ್ಯತಿರೇಕಾತ್, ಈ ಅಭಿಧಾನ ಅನ್ನೋದು ಓಂಕಾರವನ್ನು ಹೊರತುಪಡಿಸಿಲ್ಲ. ಅಭಿಧಾನವನ್ನು ಹೊರತುಪಡಿಸಿ ಅಭಿಧೇಯವೂ ಇಲ್ಲ, ಓಂಕಾರವನ್ನು ಹೊರತುಪಡಿಸಿ ಅಭಿಧಾನವೂ ಇಲ್ಲ. ಅಂದ್ರೆ ಏನಾಯ್ತು, ಓಂಕಾರವೇ ಅಭಿಧಾನ, ಓಂಕಾರವೇ ಅಭಿಧೇಯ. ಆದ್ದರಿಂದ ಸರ್ವಂ ಓಂಕಾರ ಇವ. ಐ ರಿಪೀಟ್, ಅಭಿಧಾನವನ್ನ ಹೊರತುಪಡಿಸಿ ಅಭಿಧೇಯಕ್ಕೆ ಯಾವ ಅಸ್ತಿತ್ವ ಇಲ್ಲ. ನೀವು ಮಣ್ಣು ಘಟ ಅಂತ ಹೇಗೆ ಭೌತಿಕ ಉದಾಹರಣೆಯಲ್ಲಿ ಜಿಜ್ಞಾಸ ಮಾಡ್ತೀರಿ, ಹಾಗೆಯೇ ಇಲ್ಲಿ ಕೇಳ್ಕೊಳ್ಳಿ, ಬಹಳ ಚಂದಿದೆ. ಹಾಗೆಯೇ ಇಲ್ಲಿ ಅಲ್ಲಿ ಘಟ ಅನ್ನೋದನ್ನ ತೆಗೆದು ಹಾಕ್ರಿ, ಆ ಜಾಗದೊಳಗೆ ಅಭಿಧೇಯ ಅಂತ ಇಟ್ಕೊಡ್ರಿ. ಅಲ್ಲಿ ಮಣ್ಣು ಅನ್ನೋದನ್ನ ತೆಗೆದು ಹಾಕೊಡ್ರಿ, ಆ ಜಾಗದೊಳಗೆ ಅಭಿಧಾನ ಅಂತ ಇಟ್ಕೊಡ್ರಿ. ಮಣ್ಣು ಮಣ್ಣು ಘಟ ಇಂಡಿವಿಜುವಲ್ ಒಂದು ಕಿಂಚಿತ್ ಪದಾರ್ಥ, ಚಿನ್ನ ಆಭರಣ ಒಂದು ಕಿಂಚಿತ್ ಪದಾರ್ಥ, ಸಮಸ್ತ ಸೃಷ್ಟಿಯನ್ನೇ ನಾವು ವಿಚಾರ ಮಾಡಿದಾಗ ಅಭಿಧಾನ ಅಭಿಧೇಯ, ಅಭಿಧಾನ ಅಭಿಧೇಯ ಒಳಗೆ ನಾವು ಇದನ್ನು ಗುರುತಿಸಬೇಕು. ಈ ಅಭಿಧಾನ ಹೊರತುಪಡಿಸಿ ಅಭಿಧೇಯ ಇಲ್ಲ ಅಂತ ಹೇಳಿದ್ವಿ. ಈ ಅಭಿಧಾನ ಓಂಕಾರ ಹೊರತುಪಡಿಸಿಲ್ಲ ಅಂದ್ರೆ, ಮತ್ತೆ ನಿಮಗೆ ಘಟ ಉದಾಹರಣೆ ಹೋಗಬೇಕು ಅಂದ್ರೆ, ನೀನು ಅರಿವಿಲ್ಲದೆ ಹೋದಲ್ಲಿ ಮಣ್ಣು ಇಲ್ಲ ಘಟವೂ ಇಲ್ಲ. ನೀನು ಅರಿವು ಅನ್ನೋದು ಇಲ್ಲಿ ಓಂಕಾರ. ಓಕೆ, ಆದ್ದರಿಂದ ಎಲ್ಲೆಲ್ಲಿ ಅಭಿಧಾನ ಇದೆ ಅಲ್ಲಿ ಓಂಕಾರ ಇದೆ, ಎಲ್ಲೆಲ್ಲಿ ಅಭಿಧೇಯ ಇದೆ ಅಲ್ಲಿಯೂ ಕೂಡ ಓಂಕಾರ ಇದೆ. ಹಾಗಾದ್ರೆ ಇರೋದು ಅಭಿಧಾನ ಅಭಿಧೇಯ ಮಾತ್ರವಾದ ಮೇಲೆ, ಅದಷ್ಟು ಓಂಕಾರವಾದ ಮೇಲೆ ಇರುವುದೆಲ್ಲ ಏನಿದು ಓಂಕಾರವೇ. ಓಂಕಾರ ಅವ್ಯತಿರೇಕಾತ್ ಓಂಕಾರ ಇವ ಇದಂ ಸರ್ವಂ ಪರಂ ಚ ಬ್ರಹ್ಮ ಅಭಿಧಾನ ಅಭಿಧೇಯ ಉಪಾಯ ಪೂರ್ವಕಮೇವ ಗಮ್ಯತೆ ಇತಿ ಓಂಕಾರ ಇವ. ಏನಪ್ಪ ಪರಂ ಚ ಬ್ರಹ್ಮ, ಪರಬ್ರಹ್ಮ ತತ್ವ ಇದು ನಮಗೆ ಹೇಗೆ ಲಭ್ಯ ಇದೆ? ಅವನಿಗೆ ರೂಪ ಇಲ್ಲ, ಆಕಾರ ಇಲ್ಲ, ಗುಣಗಳಿಲ್ಲ, ಏನೂ ಇಲ್ಲ, ನಾಮ ಇಲ್ಲ, ಆದ್ರೂ ನಮ್ಮ ಲಭ್ಯ ಇದ್ದಾನೆ. ಹೇಗೆ ಲಭ್ಯ ಇದ್ದಾನೆ? ಇವಾವುಗಳು ಇಲ್ಲದೇ ಇದ್ದಂತಹ ಆ ತತ್ವ ನಮಗೆ ವ್ಯವಹಾರದಲ್ಲಿ ಪ್ರಪಂಚದ ರೂಪದಲ್ಲಿ ಲಭ್ಯ ಇದೆ, ಜಗತ್ತಿನ ರೂಪದಲ್ಲಿ ನಮಗೆ ಲಭ್ಯ ಇದೆ. ಸಾಮಾನ್ಯ ಜನರಿಗೆ ಕಾಣದಿರುವ ಭಗವಂತ ಹೇಗೆ ಕಾಣಿಸ್ತಾನೆ? ಕಾಣುವ ಜಗತ್ತಿನಂತೆ ಕಾಣ್ತಾನೆ. ಕಾಣದ ಪರಮಾತ್ಮ, ಕಾಣದ ಭಗವಂತ ಕಾಣ್ತಾ ಇದ್ದಾನೆ. ಹೂಗಳಾಗಿ, ವನಸ್ಪತಿಗಳಾಗಿ, ಮರಗಳಾಗಿ, ಭೂಮಿಯಾಗಿ, ಮಣ್ಣಾಗಿ, ಗಾಳಿಯಾಗಿ, ಬೆಳಕಾಗಿ, ಸೂರ್ಯನ ಕಿರಣಗಳಾಗಿ ಕಾಣ್ತಾ ಇದ್ದಾನೆ. ಈ ರೂಪದಲ್ಲೂ ಕಾಣ್ತಾ ಇದ್ದಾನೆ, ಲಭ್ಯ ಇದ್ದಾನೆ. ಈ ರೂಪಗಳೆಲ್ಲವೂ ಕೂಡ ಅಭಿಧಾನ ಅಭಿಧೇಯ. ಹಾಗರೆ ಭಗವಂತ ನಮಗೆ ಹೇಗೆ ಲಭ್ಯ ಇದ್ದಾನೆ? ಅಭಿಧಾನ ಅಭಿಧೇಯ ರೂಪವಾಗಿ ಲಭ್ಯ ಇದ್ದಾನೆ. ಅದನ್ನು ಅವ್ರನ್ನ ಹೇಳ್ತಾರೆ, ಪರಂಚ ಬ್ರಹ್ಮ ಅಭಿಧಾನ ಅಭಿಧೇಯ ಉಪಾಯ ಪೂರ್ವಕಮೇವ ಗಮ್ಯತೆ. ಅದನ್ನು ನಾವು ಉಪಾಯ ಅಂತ ಇದ್ದೀವಿ. ಗುಣರಹಿತನಾದ ಗಾಣ ಕಾಣಲಾರದ ಬ್ರಹ್ಮನನ್ನ ಏನಂತ ಇಟ್ಕೋದು? ಬಟ್ಟೆ ಅಂತ ಇಟ್ಕೊಂಡು, ಘಟ ಅಂತ ಇಟ್ಕೊಂಡು, ಅದನ್ನ ಉಪಾಯಾತ್ಮಕವಾಗಿ ಇಟ್ಕೊಂಡು ಅಭಿಧಾನ ಅಭಿಧೇಯ ಅದನ್ನು ಉಪಾಯಾತ್ಮಕವಾಗಿ ಇಟ್ಕೊಂಡು ಆ ಮೂಲಕವಾಗಿ ನಾವು ಬ್ರಹ್ಮನನ್ನು ಗುರುತಿಸೋದು. ಹೌದು, ಅಭಿಧಾನ ಅಭಿಧೇಯ ಉಪಾಯ ಪೂರ್ವಕಮೇವ ಗಮ್ಯತೆ ಇತಿ ಓಂಕಾರ ಇವ. ಇದನ್ನೇ ಓಂಕಾರವೆಂದು ಹೇಳಲಾಗ್ತದೆ. ಅಂದ್ರೆ ಓಂಕಾರವು ಏನು ಓಂಕಾರ? ಓಂಕಾರವು ಅಭಿದಾನವೂ ಹೌದು, ಅಭಿಧೇಯವು. ಓಂಕಾರ ಇದು ಅಭಿದಾನ ಅಂತ ಹೇಳ್ಬಿಟ್ಟು ಸಾಕು, ಸುಮ್ಮನೆ ಯಾಕೆಲ್ಲ ಆ ಅಭಿದಾನ ಅಂತ ಇಟ್ಕೊಂಡ್ರೆ ಮಾತ್ರ ಓಂಕಾರ ವಿವರಿಸ್ಲಿಕ್ಕಾಗುದು. ಮತ್ತೆಲ್ಲಿಗೆ ಹೋಗಿ ವಿವರಿಸ್ಲಿಕ್ಕೆ? ಅಭಿಧೇಯಕ್ಕೆ ಹೋಗಿ ಓಂಕಾರ ವಿವರಿಸ್ಬೇಕು. ಆ ವಿವರಣೆ ಎಷ್ಟು ಮಟ್ಟಿಗೆ ತಗೊಂಡು ಹೋಗ್ತದೆ ಅಂತಂದ್ರೆ, ಅಭಿಧೇಯನವೂ ಇಲ್ಲ, ಅಭಿಧೇಯವೂ ಇಲ್ಲ, ಅಭಿದಾನವೂ ಇಲ್ಲ, ಓಂಕಾರವು ಸೈಲೆಂಟ್ ಆಗ್ಬಿಡ್ತದೆ. ಅಲ್ಲಿ ಅಲ್ಲಿವರೆಗೂ ಜಿಜ್ಞಾಸ ಹೋಗ್ತದೆ. ನಾಲ್ಕನೆಯದರಂತೆ ನಾಲ್ಕನೇ ದೇವನ ಹಾಗು ನಾಲ್ಕನೇದಲ್ಲ, ಅದು ಪೂರ್ಣ, ಪೂರ್ಣ ಒಂದೇ. ಈಗ ನೀವು ನಾಲ್ಕನೇ ಭಾಗದ ವ್ಯವಹಾರ ಮಾಡ್ತಾ ಇದ್ದಾಗ್ಯೂ ಕೂಡ ಪೂರ್ಣವಾದ ಇಟ್ಕೊಂಡೇ ನಾಲ್ಕನೇ ಭಾಗದ ವ್ಯವಹಾರ ಮಾಡ್ತೀರಿ. ಉದಾಹರಣೆಗೆ ನಾಲ್ಕಾಣೆ ವ್ಯವಹಾರ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಯಾವುದು ನಾಲ್ಕಾಣೆ ವ್ಯವಹಾರ? ನಾಲ್ಕಾಣೆ ವ್ಯವಹಾರ ಅಂದಾಗ ಅವನಿಗೆ ಎಷ್ಟು ರೂಪಾಯಿ ಕೊಡ್ತೀರಿ? ಕಾಲ್ ರೂಪಾಯಿ. ರೂಪಾಯಿ ಇಟ್ಕೊಂಡ ನೀವು ವ್ಯವಹಾರ ಮಾಡಿಕೊಡ್ತೀರಿ. ನಾಲ್ಕಾಣೆ ವ್ಯವಹಾರ ಮಾಡುವಾಗ ನೀವು ಏನ್ ಮಾಡ್ತೀರಿ? ರೂಪಾಯಿಯನ್ನು ಇಟ್ಕೊಂಡೇ ಅವನಿಗೆ ಕಾಲು ರೂಪಾಯಿ ಕೊಡ್ತೀರಿ. ಈಗ ಎರಡು ನಾಲ್ಕಾಣೆ ವ್ಯವಹಾರ ಮಾಡುವಾಗ ಮತ್ತು ರೂಪಾಯಿ ಇಟ್ಕೊಳ್ತೀರಿ. ಮೂರು ನಾಲ್ಕಾಣೆ ವ್ಯವಹಾರ ಮಾಡಿದಾಗ ಮುಕ್ಕಾಲು ರೂಪಾಯಿ. ರೂಪಾಯಿನೇ ವ್ಯವಹಾರ ಮಾಡಿದಾಗ ಆವಾಗ ನಾಲ್ಕು ನಾಲ್ಕಾಣೆ ಅಂತೀರೇನು? ನಾಲ್ಕು ನಾಲ್ಕಾಣೆ ಅಂತ ಯಾರು ನಂದಿಲ್ಲ. ಆನೆ ಲೆಕ್ಕದಲ್ಲಿ ಏಕರಿಗೆ ಈ ಪೈಸಾ ಲೆಕ್ಕದಲ್ಲಿ ಇದನ್ನು ಹೇಳಿ ಬರೋದಿಲ್ಲ. ಪೈಸಾ ಲೆಕ್ಕ ಹೆಂಗೆ ಹೇಳ್ತೀರಿ? 50 ಪೈಸಾ 25 ಪೈಸಾ ಅಂತ ಹೇಳಿ ಬರೋದು ಬೆಸ್ಟ್ ನೋಡ್ರಿ. ನಮ್ದು ಆನೆ ದುಡ್ಡು ನಮ್ಮಲ್ಲಿ ತುತಾನ್ ಬಿಲ್ಲಿ ಅಂತ ಕರಿತೀವಿ. ತುತಾನ್ ಬಿಲ್ಲಿ ದುಡ್ಡಿನಲ್ಲಿ ತೂತರ್ ಏನ್ ಚಂದ ಇರ್ತದೆ ಕರೆಕ್ಟ್ ಆಗಿ ತಾಮ್ರದ ತುತಾನ್ ಬಿಲ್ಲಿ ದುಡ್ಡು ಮೂರ್ಖಾಸು. ಈಗ ಮಾಡಿ ಬರೋಂಗಿಲ್ಲ ಹಂಗೆ ಹಂಗೆ ಹೆಂಗೆ ಹೆಂಗ್ ಬಟ್ ಇವನ್ ಅರ್ಥ ಮಾಡ್ಕೋಬೇಕಾದ್ರೆ ಹಂಗೆ ಹೇಳ್ಬೇಕು. ಯು ಹ್ಯಾವ್ ಟು ಟೇಕ್ ದಿ ಪೀಪಲ್ ಟು ದಟ್ ಲೋಕ. ಐ ಕ್ಯಾನ್ ಟೇಕ್ ಯು ಟು ದಟ್ ಲೋಕ ಬಟ್ ಯು ಕೆನಾಟ್ ಟೇಕ್ ಯುವರ್ ಸ್ಟೂಡೆಂಟ್ಸ್ ಟು ದಟ್ ಲೋಕ. ಟೆಲ್ ಮಿ ವೈ ದೇ ಡೋಂಟ್ ನೋ ಎನಿಥಿಂಗ್. ಯು ಡೋಂಟ್ ನೋ ಎನಿಥಿಂಗ್. ಐ ಕ್ಯಾನ್ ಟೇಕ್ ಯು ಬಿಕಾಸ್ ಐ ನೋ ದಟ್ ವ್ಯವಹಾರ ಮಾಡಿದ್ದೀನಿ ನಾನು. ಎಷ್ಟು ವೆರೈಟಿ ಇರ್ತಿದ್ದು ಗೊತ್ತಾ? ಅರ್ಧ ಆಣೆಗೆ ಚೌಕ ಅಂತ ಇರ್ತಿತ್ತಷ್ಟೇ. ಎರಡು ಆಣೆಗೆ ದೊಡ್ಡ ಚೌಕ ಅಂತ ಹಿತ್ತಾಳೆ. ಮೋಸ್ಟ್ ಆಫ್ ದಿ ಧಾತು ಮೆಟಲ್ ಬ್ರಾಸ್, ಕಾಪರ್, ಬ್ರಾಸ್, ಬ್ರಾಂಜ್ ಇವ ನಾಣ್ಯಗಳು. ಅವೆಲ್ಲ ಬೆಳ್ಳಿ ನಾಣ್ಯ. ಬೆಳ್ಳಿ ನಾಣ್ಯ ನೋಡಿಲ್ಲ? ಬೆಳ್ಳಿ ರೂಪಾಯಿ ನೋಡಿಲ್ಲ? ತೋರಿಸ್ತೀನಿ ನೆಕ್ಸ್ಟ್ ಕ್ಲಾಸ್ ನಾನು ತೋರಿಸ್ತೀನಿ. ಬೆಳ್ಳಿ ನಾಣ್ಯ 1 ರೂಪಾಯಿ. ಯಾವ 10 ರೂಪಾಯಿ? ಈಗಿನ 10 ರೂಪಾಯಿ ಅವ್ನು ಗೌರ್ಮೆಂಟ್ ಮಿಂಟ್ ಅಂತ ಹೇಳ್ತಾರೆ. ನಾನೇ ನೋಡಿದೆ ಗೌರ್ಮೆಂಟ್ ಮಿಂಟ್. ಒಂದು ರೂಪಾಯಿ ನೋಡಿ ಹೌ ರಿಚ್ ವಾಸ್ ಅವರ್ ಕಂಟ್ರಿ ಅಂತ ಹೇಳ್ತಾನೆ. ಈ ನಿಕ್ಕೆಲ್ ಬಂದ್ಬಿಟ್ಟು ಎಲ್ಲ ಹಾಳಾಗುತ್ತೆ, ನಿಕ್ಕೆಲ್ ಕೂರ್ಬಿಟ್ರು ಒಳಗಡೆ, ಅದೊಂದು ದೊಡ್ಡ ಕತೆ ನಿಕ್ಕೆಲ್. ಈ ಪ್ರಕಾರ ಸರ್ವಂ ಓಂಕಾರ ಇವ. ಸರಿ, ಈಗ ನೀವೇನ್ ಹೇಳಿ ಬಯಸ್ತೀರಿ? ಪ್ರಸ್ತುತಂ ವೇದಿತವ್ಯಂ ಇತಿ ವಾಕ್ಯ ಶೇಷ. ಇದೆಲ್ಲವನ್ನು ಕೂಡ ಓಂಕಾರವೇ ಅಂತ ತಿಳ್ಕೊಳ್ಳಿಕ್ಕೆ ಪ್ರಸ್ತುತ ಈಗ ಇದನ್ನು ಸೇರಿಸಿಕೊಂಡೇ ನೀವು ಅರ್ಥ ಮಾಡಿಕೊಳ್ಬೇಕು. ವೇದಿತವ್ಯಂ ಇದನ್ನು ಸೇರಿಸಿಕೊಂಡೇ ಅರ್ಥ ಮಾಡ್ಕೋಬೇಕು. ಆರನೇ ಭಾಷ್ಯ ಭೂತಂ ಭವತ ಭವಿಷ್ಯತ ಇತಿ ಕಾಲತ್ರಯ ಪರಿಚ್ಛೇದ್ಯಂ ಯತ್ ತದಪಿ ಓಂಕಾರ ಇವ ಉಕ್ತ ನ್ಯಾಯತಃ. ಇಲ್ಲಿ ಭೂತಂ ಆಗಿ ಹೋದದ್ದು, ಭವತ ಮುಂದೆ ಆಗುವುದು, ಈಗ ಆಗ್ತಾ ಇರುವುದು, ಭವಿಷ್ಯದ ಮುಂದೆ ಆಗುವುದು, ಇವು ಎಲ್ಲವೂ ಮೂರರಲ್ಲಿ ಕಾಲತ್ರಯ ಈ ಮೂರು ಕಾಲದಲ್ಲಿ ಪರಿಚ್ಛೇದ್ಯಂ ಈ ಮೂರು ಕಾಲದಲ್ಲಿ ಯಾವುದು ಒಳಪಟ್ಟಿದೆಯೋ, ಈ ಮೂರು ಕಾಲಕ್ಕೆ ಯಾವುದು ಒಳಪಟ್ಟಿದೆ. ಪರಿಚ್ಛೇದ್ಯಂ ಅಂದ್ರೆ ಒಳಪಡುವುದು, ಯತ್ ಯಾವುದಿದೆಯೋ ತದಪಿ ಓಂಕಾರ ಇವ. ಈ ಮೂರರಲ್ಲಿ ಮೂರು ಕಾಲದ ವ್ಯವಹಾರದಲ್ಲಿ ಯಾವುದು ಒಳಪಟ್ಟಿದೆಯೋ ಅದು ನಾಲ್ಕನೇದ್ದು. ನಾಲ್ಕನೇ ಒತ್ತ ನಾಲ್ಕನೇದ್ದು, ಇನ್ಫ್ಯಾಕ್ಟ್ ಅದೇ ಮೊದಲನೇದ್ದು, ಅದೇ ಎರಡನೇದ್ದು, ಅದೇ ಮೂರನೇದ್ದು, ಅದರಿಂದ ಯಾವುದೂ ಇಲ್ಲ. ಸೊ ತದಪಿ ಓಂಕಾರ ಇವ ಉಕ್ತ ನ್ಯಾಯತಃ. ಈ ಸದ್ಯ ನಾವು ಉಪಯೋಗಿಸಿದ ಯುಕ್ತಿಯಿಂದ ಕಂಡು ಬಂದದ್ದು ಏನು ಅಂತಂದ್ರೆ, ಅದು ನಾಲ್ಕನೇದ್ದೇನಿದೆಯೋ ಅದು ಬೇರೆ ಯಾವುದು ಅಲ್ಲ, ಈ ಮೂರು ಕಾಲಗಳ ಕಟ್ಟುಪಾಡಿಗೆ, ಈ ಮೂರು ಕಾಲದ ಬಂಧನಕ್ಕೆ, ಈ ಮೂರು ಕಾಲದ ಒಂದು ಮೂರು ಕಾಲದಿಂದ ಯಾವುದು ಕಟ್ಟಿ ಹಾಕಲ್ಪಟ್ಟಿದೆಯೋ ಪರಿಚ್ಛೇದ್ಯಂಗ್ಯತ ತದಪಿ ಓಂಕಾರ ಇವ ಅನ್ನುವುದು ಉಕ್ತ ನ್ಯಾಯತಃ. ಸದ್ಯಕ್ಕೆ ನಾವು ಬಳಸಿದ ಯುಕ್ತಿಯಿಂದ ನಮ್ಗೆ ಇಷ್ಟು ಮಾತ್ರ ಸ್ಪಷ್ಟವಾಯಿತು, ಆ ನಾಲ್ಕನೇದ್ದು ಅಂತ ಏನಿದೆಯೋ ಅದು ಈ ಮೂರರಿಂದ ಕಟ್ಟಿ ಹಾಕಲ್ಪಟ್ಟಿದೆ. ಐ ರಿಪೀಟ್, ನಾಲ್ಕನೇದ್ದು ಅನ್ನೋದ್ ಏನಿದೆಯೋ ಅದು ಈ ಮೂರರಿಂದ ಕಟ್ಟಿ ಹಾಕಲ್ಪಟ್ಟಿದೆ. ಹೆಚ್ಚ ಅನ್ಯತ ತ್ರಿಕಾಲಾತೀತಂ ಕಾರ್ಯ ಅಧಿಗಮ್ಯಂ ಕಾಲ ಅಪರಿಚ್ಛೇದ್ಯಂ ಅವ್ಯಾಕೃತಾದಿ ತದಪಿ ಓಂಕಾರ ಇವ. ತದಪಿ ಓಂಕಾರ ಇವ ಹೆಚ್ಚ ಯಾವುದು ಅನ್ಯತ ಮೂರು ಕಾಲ ಮೂರು ಕಾಲದಿಂದ ಹೊರತುಪಡಿಸಿ ಬೇರೆ. ತ್ರಿಕಾಲಾತೀತಂ ಅನ್ಯತ ಹೆಚ್ಚ ಯಾವುದು ಮತ್ತು ಯಾವುದು. ಈಗ ಮೇಲೆ ಹೇಳಿದ್ದೆಲ್ಲ ಭೂತಂ ಭವತ ಭವಿಷ್ಯತ ಮತ್ತು ಯತ್ ಯಾವುದು ಅನ್ಯತ ಬೇರೆಯಾಗಿ ತ್ರಿಕಾಲಾತೀತ ಮೂರು ಕಾಲದಿಂದ ಬೇರೆಯಾಗಿ ಕಾಲ ಅಧಿಗಮ್ಯಂ ಕಾಲ ಅಪರಿಚ್ಛೇದ್ಯಂ ಕಾರ್ಯ ಅಧಿಗಮ್ಯಂ ಕಾಲ ಅಪರಿಚ್ಛೇದ್ಯಂ ಕಾಲದ ಪರಿಮಿತಿಗೆ ಒಳಪಡದೆ. ಗೊತ್ತಾಯ್ತಲ್ಲ, ಕಾಲದ ಪರಿಮಿತಿಗೆ ಒಳಪಡದೆ ನಮಗೆ ಕಾರ್ಯದೃಷ್ಟಿಯಿಂದ ಏನು ಕಂಡು ಬರ್ತದೆ, ಕಾಲ ಪರಿಚ್ಛೇದ್ಯ ಕಾಲ ಪರಿಚ್ಛೇದನ ಇಲ್ಲದೆ ಇದ್ದಂತಹ ಆತ್ಮತತ್ವವನ್ನ ಕಾರ್ಯವನ್ನ ನೋಡಿ ನಾವೇನು ಗುರುತಿಸಲಿಕ್ಕೆ ಸಾಧ್ಯವೋ ಅದು ಅವ್ಯಾಕೃತ ಅನಿಸಿಕೊಂಡಿದೆ. ವೃಕ್ಷವನ್ನು ನೋಡಿ ನಾವು ಗುರುತಿಸ್ತೇವೆ ಇದು ಬೀಜವಾಗಿತ್ತು, ಹೌದಲ್ಲ? ಆ ಬೀಜ ಅವ್ಯಾಕೃತ, ವೃಕ್ಷ ವ್ಯಾಕೃತ. ವೃಕ್ಷ ಮೂರು ಕಾಲದಲ್ಲಿ ಒಳಪಡುತ್ತದೆ, ಬೀಜ ಮೂರು ಕಾಲಕ್ಕೆ ಒಳಪಡುವುದಿಲ್ಲ, ಹೌದು? ತ್ರಿಕಾಲಾತೀತಂ ಕಾರ್ಯ ಅಧಿಗಮ್ಯಂ, ಏನೋ ಕಾಲ ಅಪರಿಚ್ಛೇದ್ಯಂ ಅವ್ಯಾಕೃತಾಭಿ ತದಪಿ ಓಂಕಾರ ಇವ, ಅದು ಕೂಡ ಓಂಕಾರವೇ ಅನಿಸಿಕೊಂಡಿದೆ. ಯಾವುದು ಏನು ಓಂಕಾರ ಇದೆ, ಈ ಮೂರು ಕಾಲಗಳಿಂದ ಅತೀತವಾಗಿರ್ತಕ್ಕಂಥದ್ದು ಎಕ್ಸಾಮ್. ಹೌದು. ಮತ್ತೆ ಹಿಂದಿನ ಇದ್ರಲ್ಲಿ ಹೇಳುವಾಗ ನಾವು ಕಟ್ಟಿ ಹಾಕ್ತಾ ಇದೆ ಮೂರು ಕಾಲಗಳು ಅನ್ಬಂದ್ರಕ್ಕೆ ಅಂದ್ರೆ ಹೇಗೆ? ಓಂಕಾರವು ಕಟ್ಟಿ ಹಾಕಲ್ಪಟ್ಟಿದೆ ಈ ಮೂರು ಕಾಲದಿಂದ ಅಜ್ಞಾನಿಗಳಿಗೆ. ಅದನ್ನ ಸೇರಿಸ್ಕೋಬೇಕಲ್ಲ, ಸೇರಿಸ್ಕೋಬೇಕು ಅಂತಂದ್ರೆ ಆ ವಿಷಯ ಇನ್ನೂ ಬಂದಿಲ್ಲ. ಅಲ್ಲ, ಅದು ಅಜ್ಞಾನದಿಂದಾಗಿ ಕಟ್ಟಿ ಹಾಕಲ್ಪಟ್ಟಿದೆ ಅನ್ನುವ ವಿಷಯ ಈಗ ಬಂದಿಲ್ಲ, ಅದು ಬಂದಾಗ ಅದನ್ನು ಹೇಳ್ತಾರೆ. ಈಗ ಕಟ್ಟಿ ಹಾಕಿದೆ, ಕಟ್ಟಿ ಹಾಕಿದೆ, ನಾವೆಲ್ಲ ಕಟ್ಟಿ ಹಾಕಲ್ಪಟ್ಟಿದ್ದೀವಿ ಅಂತ ಹೋಗ್ತೇವೋ ಇಲ್ಲೋ, ನಾವೆಲ್ಲ ಸಂಘಾತರಾಗಿದ್ದೀವಿ ಅಂತ ಹೋಗ್ತೇವೋ ಇಲ್ಲೋ, ನಾವೆಲ್ಲ ಸಂಘಾತ ಆತ್ಮರೇ ಅಂತ ಜೀವ ವಿಚಾರ ಬಂದಾಗ ನಾವೆಲ್ಲರೂ ಸಂಘಾತ ಆತ್ಮನೇ ಅಂತ ತಗೋತೇವೋ ಇಲ್ಲೋ. ಹಾಗೆಯೇ ಈ ಓಂಕಾರ ಇದು ಮೂರು ಕಾಲಗಳಿಂದ ಕಟ್ಟಿ ಹಾಕಲ್ಪಟ್ಟಿದೆ. ಮುಂದೆ ಜಿಜ್ಞಾಸ ಮಾಡಿ ತೋರಿಸ್ತಾರೆ, ಏನಂತ ತೋರಿಸ್ತಾರೆ, ಇದು ಇದಕ್ಕೆ ಯಾವುದು ಕಟ್ಟುಪಾಡು ಇಲ್ಲ. ಈ ಕಟ್ಟಿ ಹಾಕಿದ್ ಕೂಡ ಎಷ್ಟು ಮಂದಿ ತೋರಿಸ್ತಾರೆ ನೋಡ್ರಿ, ಇಲ್ಲಿ ಮೂರು ಕಾಲಗಳ ಮಿತಿಗೆ ಒಳಪಡುವಂತಹದ್ದು ಬೇರೆ, ಅವ್ಯಾಕೃತ ಅನ್ನುವಂಥದ್ದು ಒಳಪಡುವುದಿಲ್ಲ ಅಂತ ಹೇಳ್ತಾರೆ. ಅವ್ಯಾಕೃತ ಆತ್ಮ ಮೂರು ಕಾಲಕ್ಕೆ ಒಳಪಡುವುದಿಲ್ಲ, ಯಾಕೆ? ಅವ್ಯಾಕೃತದಿಂದ ಕಾಲ ಹುಟ್ಟುತ್ತದೆ. ಅದೇ ಕಾಲತ್ರಯವೂ ಕೂಡ ಅವ್ಯಾಕೃತದಿಂದಲೇ ಆಗಿರುವಂತಹದ್ದಾಗಿದೆ. ಫುಟ್ನೋಟ್ನಲ್ಲಿ ಬರೀತಾರೆ ನೋಡಿ, ಅವ್ಯಾಕೃತವು ಕಾಲತ್ರಯವು ಕೂಡ ಅವ್ಯಾಕೃತದಿಂದಲೇ ಆಗಿದೆ ಅಂದ್ರೆ ಇದರ್ಥ ಏನದು? ಮೂರು ಕಾಲೋತ್ಪತ್ತಿ ಆಗುವ ಪೂರ್ವದಲ್ಲಿ ಅವ್ಯಾಕೃತ ಅಂದ್ರೆ ಕಾಲವಾಚಕ ಇಲ್ಲ ಅಂತ. ಅವ್ಯಾಕೃತ ಆತ್ಮನಲ್ಲಿ ಕಾಲವಾಚಕ ಇಲ್ಲ, ಹಿರಣ್ಯ ಗರ್ಭನಲ್ಲಿ ಕಾಲವಾಚಕ ಇಲ್ಲ ಅಂದ್ರೇನು? ಈ ಜಗತ್ತಿಗೆ ನೀವು ವ್ಯಾಕೃತ ಅಂತ ಕರೆದಾಗ ಈ ವ್ಯಾಕೃತಕ್ಕೆ ಬೀಜ ಅವ್ಯಾಕೃತ ಅಂತ ಕರಿತೀರ, ಹೌದಾ? ಅವ್ಯಾಕೃತ ಬೀಜ ಅನ್ನುವಂಥದ್ದು ಏನಿದೆಯೋ ಅದು ಕಾಲವನ್ನ ಮೀರಿದ್ದಾಗಿದೆ. ಅದಕ್ಕೆ ಅವನಿಗೆ ಹಿರಣ್ಯ ಗರ್ಭ ಅಂತ ಕರೀತಾರೆ. ಮತ್ತೇನ್ರಿ ಇದು ಹಿರಣ್ಯ ಗರ್ಭ? ಅದೇ ಪರಬ್ರಹ್ಮನೇ ಹಿರಣ್ಯ ಗರ್ಭ ಅಂತ ಅನ್ಸ್ಕೊಳ್ತಾನೆ. ಯಾಕೆ ಅನ್ಸ್ಕೊಳ್ತಾನೆ? ನೀ ಸೃಷ್ಟಿಯ ದೃಷ್ಟಿಯಿಂದ ಜಿಜ್ಞಾಸ ಮಾಡ್ತಾ ಕೂತ್ಕೊಂಡಿಯ, ಆದ್ದರಿಂದ ಅವನಿಗೆ ಏನೊಂದು ಹೆಸರು ಹಿರಣ್ಯ ಗರ್ಭ, ಕ್ರಿಯೇಟರ್. ವೆರ್ ಇಸ್ ಈ? ಬಿಯಾಂಡ್ ಟೈಮ್, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್, ಈ ಮೂರಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಇದಾನೆ ವೃಕ್ಷ ನೋಡಿದ ತಕ್ಷಣ ಬೀಜ ಇರ್ಲಿಕ್ಕೆ ಬೇಕು ಅಂತ ನೀವು ಹೇಗೆ ನಿಶ್ಚಯಿಸ್ತೀರಿ? ಕಾಣುವಂಥದ್ದೋ ಕಾಣದ್ದು, ಕಾಣುವಂಥದ್ದೇನು ಕಾಣದೇ ಇದ್ದದ್ದು, ಕಾಣದೇ ಇದ್ದದ್ದು ಕಾಣ್ತಾ ಇಲ್ಲ ಅಂದಮೇಲೆ ಹೋಗ್ಲಿ ಬಿಡಿ, ಬೀಜ ಇಲ್ಲದೇನೆ ವೃಕ್ಷ ಹುಟ್ಟಿದೆ ಅಂತ ಒಪ್ಕೊಡ್ರಿ. ಅಕಸ್ಮಾತ್ ಆಗಿರ್ಬೋದು, ಧಡಾರ್ ಅಂತ ಇಲ್ಲ, ಯಾವುದು ಏನು ಧಡಾರ್ ಇಲ್ಲ, ದಿಢೀರಿಲ್ಲ, ಕಾರಣ ಇರ್ಲಿಕ್ಕೆ ಬೇಕು. ಒಂದೇ ಶಬ್ದ ಹೇಳ್ಕೊಂಡ್ರೆ ಕಾರಣಂ ಬ್ರಹ್ಮ, ಹಿರಣ್ಯ ಗರ್ಭ ಬ್ರಹ್ಮ. ಅವ್ಯಾಕೃತ ಇದು ಏನಿದು ಓಂಕಾರ ಅವ್ಯಾಕೃತಾದಿ ತದಪಿ ಓಂಕಾರ ಇವ ಆ ಅವ್ಯಾಕೃತವಾಗಿರುವುದು ಏನಿದೆಯೋ ಅದು ಕೂಡ ಓಂಕಾರವೇ ನೋಡಿ ಇದು ಓಂಕಾರ ಅದು ಓಂಕಾರವೇ ಇಲ್ಲಿ ಅಭಿಧಾನವನ್ನ ನೀವು ಓಂಕಾರ ಅಂತ ಕರೆದ್ರಲ್ಲೋ ಈ ಅಭಿಧೇಯ ಅನ್ನುವಂಥದ್ದು ನೀವು ಈಗ ಅದು ವ್ಯಾಕೃತವಾಗಿದೆ ಕಾಲ ಕಾಲ ಕಾಲವಾಚಕದಲ್ಲಿ ಬರುತ್ತದೆ ಅದು ವ್ಯಕ್ತವಾಗಿದೆ ಉಪವ್ಯಾಖ್ಯಾನ ಅಂತ ಕರೆದ್ರಿ ಇತ್ಯಾದಿ ಅಂತ ಕರೆದಿದ್ದಾಯ್ತು ಹೌದಾ ಈಗ ಎರಡು ಸಿಕ್ಕುವಲ್ಲ ಅಭಿಧಾನ ಅಭಿಧೇಯ ಈ ಅಭಿಧಾನ ಅಭಿಧೇಯಕ ಮೂಲ ಎಲ್ಲಿ ಈ ಅಭಿಧಾನ ಅಭಿಧೇಯಕ ಮೂಲ ಎಲ್ಲಿ ಅವ್ಯಾಕೃತ ಅವ್ಯಾಕೃತಕ್ಕೆ ಅದು ಅದು ಕಾಲವಾಚಕವೂ ಅಲ್ಲ ಅವ್ಯಾಕೃತ ಇಲ್ಲದೆ ಅದು ಹಿರಣ್ಯ ಗರ್ಭನಲ್ಲಿದೆ ಹಿರಣ್ಯ ಗರ್ಭ ಕಾಲವಾಚಕನೂ ಅಲ್ಲ ಹಿರಣ್ಯ ಗರ್ಭದಿಂದ ಕಾಲ ಹೊರಬಂದಿದೆ ಕಾಲವಾಚಕ ಅಲ್ಲ ಹಿರಣ್ಯ ಗರ್ಭ ಹಾಗೇನಾಯ್ತು ತದಪಿ ಓಂಕಾರ ಇವ ನೀವು ಅಭಿಧಾನ ಅಭಿಧೇಯವನ ಓಂಕಾರ ಅಂತ ಹೇಳಿದ್ಮೇಲೆ ಆ ಹಿರಣ್ಯ ಗರ್ಭನು ಏನಾಗ್ಬಿಟ್ಟ ಅವನು ಓಂಕಾರ ಇವೆಲ್ಲವುಗಳನ್ನೂ ಹೊರತುಪಡಿಸಿ ಏನಾದರೂ ನಿಂತಿದ್ದಾದ್ರೆ ಅದು ಚತುಷ್ಪಾದ ಅದು ನಾಲ್ಕನೇ ಆತ್ಮ ಅದು ನೀನು ಅದು ಬ್ರಹ್ಮ ಕೊನೆಗೆ ನಿರ್ಣಯವಾಗ್ತದೆ ಏಳನೇ ಭಾಷೆ ಅಭಿಧಾನ ಅಭಿಧೇಯೋ ಏಕತ್ವೇ ಅಪಿ ಅಭಿಧಾನ ಪ್ರಾಧಾನ್ಯೇನ ನಿರ್ದೇಶಃ ಕೃತಃ ಓಮಿತ್ಯೇತತ್ ಅಕ್ಷರಮಿದಂ ಸರ್ವಂ ಇತ್ಯಾದಿ ಅಭಿಧಾನ ಅಭಿಧೇಯಯೋ ಎರಡು ಶಬ್ದ ಕ್ಲೀನ್ ಆಗಿ ಅರ್ಥ ಆಯ್ತು ನಿಮಗೆ ಇವೆರಡು ಏಕತ್ವೇ ಅಪಿ ಒಂದೇ ಒಂದನ್ನು ವಿವರಿಸ್ತಾ ಇದ್ದೀವಿ ಅದನ್ನ ಅಭಿಧೇಯ ಅಂತ ಕರೆದು ಅಷ್ಟೇ ಒಂದನ್ನ ವಿವರಿಸ್ತಾ ಇದ್ದೀವಿ ಆ ವಿವರಣೆಗೆ ಅಭಿಧೇಯ ಅಂತ ಕರೆದಿವಿ ಯಾವುದ್ರ ಬಗ್ಗೆ ವಿವರಿಸ್ತಾ ಇದ್ದೀವಿ ಅದನ್ನ ಅಭಿಧಾನ ಅಂತ ಕರೆದಿವಿ ಏನು ಎರಡು ಒಂದೇ ಅಭಿಧಾನ ಅಭಿಧೇಯೋ ಏಕತ್ವೇ ಅಪಿ ಅಭಿಧಾನ ಪ್ರಾಧಾನ್ಯನ ನಿರ್ದೇಶ ಕೃತ ನೀವು ಪ್ರಾಧಾನ್ಯ ಯಾವ್ದು ಇಟ್ಕೊಳ್ತೀರಿ ಅದ್ರ ಮೇಲೆ ಹೋಗ್ತದೆ ಅಭಿಧೇಯ ಪ್ರಾಧಾನ್ಯ ಇಟ್ಕೊಂಡ್ರೆ ನೀವು ವಿವರಣೆಗಳಲ್ಲೇ ಇರ್ತೀರ ಅಭಿಧಾನ ಪ್ರಾಧಾನ್ಯವಾಗಿಟ್ಕೊಂಡ್ರೆ ಅದು ಹೇಳ್ತಾರೆ ಅಭಿಧಾನ ಪ್ರಾಧಾನ್ಯನ ನಿರ್ದೇಶ ಕೃತ ಅಲ್ಲಿ ಓಮಿತ್ಯೇತತ್ ಅಕ್ಷರಂ ಇದಂ ಸರ್ವಂ ಅಲ್ಲಿ ಈ ವಿಷಯ ಬರ್ತದೆ ಇದಂ ಸರ್ವಂ ಇರುವುದೇನಿದೆಯೋ ಇದೆಲ್ಲವೂ ಕೂಡ ಓಂಕಾರವೇ ಅಂತ ನಿರ್ಣಯಕ್ಕೆ ಬರ್ತದೆ ಯಾವಾಗ ಅಭಿಧಾನವನ್ನ ಪ್ರಾಧಾನ್ಯ ಅಂತ ತಗೊಂಡರೆ ಅಭಿಧೇಯ ಅಂತಲೇ ಪ್ರಾಧಾನ್ಯ ತಗೊಂಡ್ರೆ ವಿವರಣೆಯೊಳಗೆ ಕೂತಿರ್ತೀವಿ ಅಷ್ಟೇ ನಾವು ಹೆಂಗೆ ಅವನ ಕೈಯಲ್ಲಿ ಶಂಕ ಇದೆ ಅವನ ಕೈಯಲ್ಲಿ ಚಕ್ರ ಇದೆ ಅವನ ಕೈಯಲ್ಲಿ ಆದಿದೆ ಅವನಿಗೆ ಹೀಗಿದೆ ಅವನ ಆಭರಣ ಆಗಿದೆ ಇದೆಲ್ಲ ವಿವರಣೆ ಇದೆಲ್ಲ ಅಭಿಧೇಯ ವೈಕುಂಠ ಇದೆಲ್ಲ 300 ರೂಮ್ಸ್ ಇವೆ ವೈಕುಂಠದೊಳಗೆ ಹೋದವ್ರಿಗೆಲ್ಲ ರೂಮ್ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆಗ ಅಲ್ಲಿ ಹೋಗ್ಲಿಕ್ಕೆ ಇಷ್ಟು ಪುಣ್ಯ ಮಾಡ್ಬೇಕು ಮತ್ತ ಅದೊಂದು ಪುರಾಣ ಎಲ್ಲ ಏನಿದು ಅಭಿಧೇಯ ಅಭಿಧೇಯ ಪ್ರಾಧಾನ್ಯವಾಗಿ ಪುರಾಣಗಳೆಲ್ಲವೂ ನಿಮಗೆ ಲಭ್ಯವಾಗ್ತವೆ ಇದಂ ಸರ್ವಂ ಓಂ ಇತ್ಯೇತತ್ ಇತ್ಯಾದಿ ಅಭಿಧಾನ ಪ್ರಾಧಾನ್ಯೇನ ನಿರ್ದಿಷ್ಟಸ್ಯ ಪುನಃ ಅಭಿಧೇಯ ಪ್ರಾಧಾನ್ಯೇನ ನಿರ್ದೇಶ ಅಭಿಧಾನ ಅಭಿಧೇಯಯೋ ಏಕತ್ವ ಪ್ರತಿಪತ್ತಿ ಅರ್ಥ ಹೇಗೆ ಅಭಿಧಾನವನ್ನ ಪ್ರಾಧಾನ್ಯವಾಗಿಟ್ಟುಕೊಂಡು ನಾವು ವಿವರಣೆಯನ್ನು ಕೊಟ್ಟಾಗ ಅದು ಅಭಿಧೇಯ ಅನಿಸುತ್ತದೋ ಅಭಿಧಾನ ಪ್ರಾಧಾನ್ಯನ ನಿರ್ದಿಷ್ಟಸ್ಯ ಪುನಃ ಅದೇ ಪ್ರಕಾರವಾಗಿ ಅಭಿಧೇಯ ಪ್ರಾಧಾನ್ಯವಾಗಿಟ್ಕೊಳ್ತೀವಿ ಅಂತ ಇಟ್ಕೊಳ್ರಿ ಅಭಿಧಾನ ಪ್ರಾಧಾನ್ಯವಾಗಿ ಇಟ್ಕೊಂಡು ವಿವರಣೆ ಕೊಟ್ಟಾಗ ಅದೇನು ಅನಿಸಿಕೊಂಡು ಅಭಿಧೇಯ ಪ್ರಾಧಾನ್ಯವಾಗಿಟ್ಕೊಂಡು ಪುನಃ ಅಭಿಧೇಯ ಪ್ರಾಧಾನ್ಯ ನಿರ್ದೇಶ ಅದನ್ನು ಪ್ರಾಧಾನ್ಯವಾಗಿಟ್ಕೊಂಡು ವಿವರಿಸಿ ಬರ್ತದೆ. ಅಭಿಧಾನವನ್ನು ಪ್ರಾಧಾನ್ಯವಾಗಿಟ್ಕೊಂಡು ವಿವರಿಸಿದಾಗ ಅಭಿಧೇಯ ಆಗ್ತದೆ. ಅಭಿಧೇಯವನ್ನು ಪ್ರಾಧಾನ್ಯವಾಗಿಟ್ಕೊಂಡು ಈ ಜಗತ್ತು ಎಲ್ಲಿಂದ ಬಂತು, ಈ ನಾಮರೂಪ ಜಗತ್ತು ಎಲ್ಲಿಂದ ಬಂತು, ಈಗ ಯಾವ ವಿವರಣೆ ಕೊಡ್ತಾ ಇದ್ದೀರಿ ಅಭಿಧೇಯದ ಬಗ್ಗೆ ನೀವು. ಆಗ ಅಭಿಧೇಯ ಅನ್ನೋದು ಪ್ರಾಧಾನ್ಯ ಆಯಿತು. ಎಲ್ಲಿಂದ ಬಂತಪ್ಪ ಇದು? ಅದು ಅಭಿಧಾನ ಹೌದಾ. ಈಗ ಆ ಅಭಿಧಾನ ಅಭಿಧಾನವನ್ನು ಪ್ರಾಧಾನ್ಯವಾಗಿಟ್ಟುಕೊಂಡು ಅಭಿಧೇಯದ ವಿವರಣೆ, ಅಭಿಧೇಯವನ್ನು ಪ್ರಾಧಾನ್ಯವಾಗಿಟ್ಕೊಂಡು ಅಭಿಧಾನದ ಜಿಜ್ಞಾಸ. ಆದ್ದರಿಂದ ಅಭಿಧಾನ ಅಭಿಧೇಯೋ ಏಕತ್ವ ಪ್ರತಿಪತ್ತಿ ಅರ್ಥ. ಇವೆರಡನ್ನು ಎರಡು ಒಂದೇ ಅನ್ನುವುದನ್ನು ಮೊದಲು ನೀವು ತಿಳ್ಕೊಳ್ರಿ. ಒಂದರಿಂದ ಒಂದಲ್ಲ, ಒಂದು ಇವೆರಡು ಒಂದೇ. ಒಂದು ವಿವರಣೆ, ಒಂದು ಮೂಲ. ಮೂಲ ಯಾವುದು? ಅಭಿಧಾನ ಮೂಲ. ವಿವರಣೆ ಯಾವುದು? ಅಭಿಧೇಯ. ಇತರಥ ಹೀ ಅಭಿಧಾನ ತಂತ್ರ ಅಭಿಧೇಯ ಪ್ರತಿಪತ್ತಿ ಅಭಿಧೇಯಸ್ಯ ಅಭಿಧಾನತ್ವಂ ಗೌಣಂ ಇತಿ ಆಶಂಕಾ ಸ್ಯಾತ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಜೈ ಶ್ರೀ ದಯಾನಂದ್ ಜೀ. ಜೈ ಶ್ರೀ ದಯಾನಂದ್.